IHR ಗೆ ಒಮ್ಮೆ ಟ್ರೈನಿಂಗ್ ಹೋಗಿದ್ವಿ. ಅಲ್ಲಿ ಒಬ್ಬ ರೈತ ಕೇಳಿದ್ರು, ಒಂದು ಬಸ್ ಜನ ಹೋಗಿದ್ವಿ ನಾವು, ಇದು ಟಿಶ್ಯೂ ಕಲ್ಚರ್ ಪ್ಲಾಂಟ್ ಮೇಡಮ್ ನೆಕ್ಸ್ಟ್ 2 ವರ್ಷ ತಗೊಂಡ್ ಬೆಳೆಸಿ ತೆಗಿಬೇಕಂತಾರಲ್ರಿ ಹೆಂಗ್ರಿ ಅಂತ ಕೇಳಿದ್ರು ಅವ್ರು. ಆ ಮೇಡಮ್ ಭಾರಿ ಚೆನ್ನಾಗಿ ಆನ್ಸರ್ ಕೊಟ್ಟಿಲ್ರಿ. ಹೆಂಗಂದ್ರಿ, ಈಗ ಮೊದಲನೇ 2 ಬೆಳೆ ಅಂತ ತೆಗಿಬೇಕಂತ ಹೇಳ್ಯಾರಲ್ಲ ಅವ್ರು. ಹೌದ್ರಿ, ಮೊದಲನೇ ಬೆಳೆಗೆ ಅಷ್ಟೇ ನೀವು ಬೀಜ ಖರೀದಿ ಮಾಡಿರ್ತಿದ್ವಿ ಸಸಿನ, 2ನೇ ಬೆಳೆ ಅದರಿಂದ ತೆಗಿತೀಯಲ್ಲ. ಹೌದ್ರಿ ಮೇಡಮ್. ಮತ್ತೆ 2ನೇ ಬೆಳೆ ಅದಕ್ಕೆ ಎಲ್ಲಿದ್ದ ಬಂತು? ಅದು ಗುಣಧರ್ಮ ಇರ್ತೈತೆ, ಅದು ನೀವು ಎಷ್ಟು ಬೆಳೆ ತೆಗೆದ್ರು ಅದು ತನ್ನ ಇನ್ನೊಂದು ಸಂತಾನ ಮಾಡೋ ಸಂತಾನೋತ್ಪತ್ತಿ ಅದು ಕ್ರಮವಾಗಿ ಇರ್ತೈತೆ, ಆ ಶಕ್ತಿ ಇರ್ತೈತೆ ಅದ್ರ ತರ. ನೀವ್ ಯಾಕೆ ತೆಗಿತೀರಿ, ತೆಗಿಬಾರ್ದು ಅಂತೇಳಿ. ಮತ್ತೆ ರೈತರು ಹಿಂಗ ಕೆಲವರು ಅಧಿಕಾರಿಗಳು 2 ವರ್ಷಕ್ಕೆ ತೆಗೆದು ಬಿಡ್ಬೇಕಂತ ಹೇಳ್ತಾರಲ್ರಿ ಮೇಡಮ್ ಅಂತ ಆತಂದ. ಯಾಕಂದ್ರೆ ಅದನ್ನ ವರ್ಷ ವರ್ಷ ಅವರು ಕೋಟಿಗಟ್ಟಲೆ ಬಂಡವಾಳ ಹಾಕಿ ಅವನ್ನ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ತಯಾರು ಮಾಡ್ತಿರ್ತಾರ. ನೀವ್ ಒಂದ್ ತಗೊಂಡ್ರೆ ಅದನ್ನ ನೀವ್ ಅಲ್ಲೇ ವಂಶಾಭಿವೃದ್ಧಿ ಮಾಡ್ಕೊಂತ ಕುಂತ್ರಿ, ಅವನ್ ಯಾರು ಖರೀದಿ ಮಾಡ್ತಾರೆ? ಅದ್ರ ಸಲುವಾಗಿ ಹಿಂಗಿರ್ತೈತೆ ಅದು ಅಂತ ಹೇಳಿ. ಸೊ ನೀವು ನಿರಂತರವಾಗಿ ಅದೇ ಇದ್ರಲ್ಲಿ ಇದೀರಿ, ಒಮ್ಮೆ ತಂದಿರ್ತಕ್ಕಂತ ಸಸಿಯೊಳಗಡೆಗೆನೆ ಮತ್ತೆ ಮತ್ತೆ ಮತ್ತೆ ಬೆಳೆಸ್ಕೊಳ್ತಾ ಹೋಗ್ತೀರಿ? 20 ವರ್ಷದಿನ ಬೆಳೆಸಿದ್ರಿ ಸರ್. 20 ವರ್ಷದವರೆಗೂ ನೀವು ಎಲ್ಲೂ ಮತ್ತೆ ಹೊಸ ಸಸಿ ತರ್ಲಿಕ್ಕೆ ಹೋಗಿಲ್ಲ? ತಂದಿಲ್ಲ ಸರ್. ತಂದ್ರು ಬೇರೆ ಹೊಲಕ್ಕೆ ಹಾಕಿವಿ ಸರ್, ಆ ಒಂದು ಭೂಮಿಗೆ ಹಾಕಿಲ್ರಿ. ಅವಾಗ 20 ವರ್ಷದಿಂದ 1,000 ಗಿಡ ತಂದಿದ್ದು ಸರ್. ಈಗ ಬೇರೆ ತಂದು ಈಗ ಒಂದು 1,500, 2,000 ಈ ರೀತಿ ತಗೊಂಬಂದು ಬೇರೆವನು ಮಾಡಕತ್ತೀವ್ರಿ. ಅವು ಈಗ 10 ವರ್ಷದ 12 ವರ್ಷದ ಅದಾವ್ರಿ. ಮತ್ತೆ ಈಗ ಕರಿಬೇವಿನ ಕೃಷಿ ಮಾಡ್ತಾ ಇದ್ರಿ ಅಂತ ಹೇಳಿ, ಇದನ್ನ ಮಾಡ್ಲಿಕ್ಕೆ ಪ್ರೇರಣೆ ನಿಮ್ಮ ಅದೇ ನಿಮ್ಮ ಮಾವನವರು? ಒಬ್ಬ ರೈತರಿಗೆ ಒಬ್ಬ ತಜ್ಞರ ಮಾರ್ಗದರ್ಶನ ಇರಬೇಕು ಅನ್ನೋದಕ್ಕೆ ನಿಮ್ಮ ಜೀವನ ಒಂದು ಉದಾಹರಣೆ. ಹೌದು, ಇದು ಅಕ್ಷರಶಃ ಅಪ್ಪಟ ನಿಜ ಸರ್. ಯಾಕಂದ್ರೆ ಮುಂದ ಗುರಿ ಇರ್ಬೇಕಂತೆ, ಹಿಂದ ಗುರುವಿನ ಬೆಂಬಲ ಇರ್ಬೇಕಂದಂಗ ಕನಿಷ್ಠ ಮಾರ್ಗದರ್ಶನ ನೀಡೋರು ಇರ್ಬೇಕು. ಇರ್ಬೇಕು ಸರ್, ಇರ್ಬೇಕು. ಇಲ್ಲಾಂದ್ರೆ ಗುರಿ ಇಲ್ಲದ ಜೀವನ ಅಲ್ಲ ಸರ್. ಗುರಿ ತೋರಿಸ್ಬೇಕಾದ್ರೆ ಯಾವುದೇ ರೀತಿಯಿಂದ ಗುರುವಿನ ಒಂದು ಮಾರ್ಗದರ್ಶನ ಬೇಕಂತಾರೆ ಸರ್. ಹಂಗ ಬೇಕು ಸರ್, ಇಲ್ಲ ಅಂದ್ರೆ ಆಗಂಗಿಲ್ಲ. ಕರಿಬೇವು ಎಷ್ಟು ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಇವಾಗ ಕರಿಬೇವು ಅವಾಗ 10 ರೂಪಾಯಿಗೆ ಒಂದು ಪ್ಲಾಂಟ್ ನಂಗ ಒಂದು 1,000 ಸಸಿ ತರಿಸಿದ್ದೀನಿ. ಎಲ್ಲಿ ತರಿಸಿದ್ರಿ? ಇಲ್ಲಿಗೆ ನಮ್ಗೆ ತಂದು ಕೊಟ್ಟಿರ್ರಿ ಅವರು. ಅವ್ರು ಏನ್ ಹೇಳಿದ್ರೆ ಬೈಬ್ಯಾಕ್ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಅವರು. ಹಂಗ ಹೇಳಿ ನಮಗೆ ಮೋಸ ಮಾಡಿ ಹೋಗ್ಬಿಟ್ರಿ. ನಾನು ಅವ್ರಿಗೆ ಕ್ವಶನ್ ಹಾಕಿದ್ರಿ, ನೋಡ್ರಿ 1 ಕೆಜಿ ಉಳ್ಳಾಗಡ್ಡಿ 1 ಕೆಜಿ ಬದ್ನಿಕಾಯಿ ತಗೊಂಡ್ರೆ 1 ದಿನ 2 ದಿನದಲ್ಲಿ ಖರ್ಚು ಮಾಡ್ಕೊಂಡು ಮತ್ತೆ ಖರೀದಿಗೆ ಹೋರ್ತಾನೆ. ಆದ್ರೆ 8ನೇ ಕರಿಬೇವು ಸೊಪ್ಪು ತಗೊಂಡ್ರೆ ಅವ್ನು ಒಂದು ವಾರ ಮಾಡ್ತಾನೆ. ಇಷ್ಟೊಂದು ನಾವು 1,500 ಗಿಡ ಬೆಳೆಸಿದ್ರೆ ಇದನ್ನ ಹೆಂಗ್ ಖರ್ಚು ಮಾಡ್ಬೇಕ್ರಿ ನಾವು ಅಂತ ಅವ್ರಿಗೆ ಕ್ವಶನ್ ಮಾಡಿದ್ರೆ, ಅವನು ಇಲ್ಲ ರೀ ನಾವು ತಗೊಂಡೋಗಿ ಬೈಬ್ಯಾಕ್ ಸಾಂಬಾರಿಗೆ ಇದು ಪರದೇಶಕ್ಕೆ ಕಳಿಸ್ತೀವಿ, ನಾವು ಇದನ್ನ ನೆರಳಿನಲ್ಲಿ ಒಣಿಸಿ ಪುಡಿ ಮಾಡಿ ಸಾಂಬಾರ್ನಾಗೆ ಕಳಿಸ್ತೀವ್ರಿ, ನಾವೇ ತಗೊಂತೀವಿ 20 ರೂಪಾಯಿ ಕೆಜಿ ಹಂಗ ಬೈಬ್ಯಾಕ್ ತಗೊಂತೀವಿ ಅಂತ ಹೇಳಿ ಕೊಟ್ಟು ಹೋದ್ರಿ. ಹಂಗಾಗಿ ಖರೀದಿ ಮಾಡಿದ್ರಿ. ಕೊಟ್ಟು ಹೋದ್ರೆ ಒಳ್ಳೆ ನಮಗೆ ಬರಲೇ ಇಲ್ಲ ಸರ್. ಎಷ್ಟು ಎಕರೆ ಹಾಕಿದ್ರಿ? ಅದಾವಾಗ 1.5 ಎಕರೆ ಕರಿಬೇವಿನಾಗ ಹಾಕಿದ್ರು ಸರ್. 1.5 ಎಕರೆ ತೆಂಗಿನ ತೋಟದಲ್ಲಿ, ತೆಂಗಿನ ತೋಟದಾಗ 30 ಅಡಿಗೆ ಒಂದು ತೆಂಗಿನ ಗಿಡ ಇದ್ವು ಸರ್. ಓಹೋ, ಮಿಶ್ರ ಬೆಳೆ ಮಾಡಿದ್ರೆ? ಬೆಳೆ ಮಾಡಿದ್ರು. ಓಹೋ, ಯಾವಾಗ ಇದು ಶುರು ಮಾಡಿದ್ರಿ? ಇದನ್ನ 1991-1992 ಆಗ್ಲೇ. ಆಗ ನಿಮ್ಗೆ ಹೆವಿ ಆಯ್ತಲ್ವಾ, ಮಾರ್ಕೆಟ್ ಗೆ ಹೇಗ್ ಮಾಡ್ಕೊಂಡ್ರಿ? ನೀವು ಮಾರ್ಕೆಟ್ ನಮ್ಗೆ ಗಂಗಾವತಿ ನಿಯರ್ ಆಗುತ್ತಲ್ರಿ, ನಮ್ಗ ಗಂಗಾವತಿ ತೋಟಕ್ಕ ನಿಯರ್ ಇದೆ. ಹಿಂಗಾಗಿ ನಾ ದಿನ ಮನೆಗೆ ಬರ್ಬೇಕಾದ್ರೆ ಅದನ್ನ ಗಾಡಿ ಮೇಲೆ ಇಟ್ಕೊಂಡ್ ಬರ್ತಿದ್ವಿ. ಆ ನಂತರ ಇತ್ತೀಚೆಗೆ ಬಸ್ ಸೌಕರ್ಯನೂ ಬಂತ್ರಿ, ನಮ್ಮೂರ್ ಮುಂದೆ ಮಲ್ಕಮಾಡಿ ಹೋಗ್ತಿದ್ರು ನಮ್ಮ ತೋಟದ ಮೇಲೆ. ಬಸ್ ಆ ಕಡೆ ಹೋಗುವಾಗ ಒಳ್ಳೆ ನಮ್ಮ ಹುಡುಗರು ಅಲ್ಲಿ ಉತ್ಕೊಂಡು ಹೋಗಿ ಬಸ್ ದಾರಿ ಕಾಯ್ಕಂತ ಕೂತಿದ್ರು. ಆ ಟೈಮ್ನಾಗ ಇವ್ರು 2 ಚೀಲ ಒಯ್ದು ಹಾಕ್ಬಿಡ್ತಿದ್ರು. 1 ಚೀಲಕ್ಕೆ 5 ರೂಪಾಯಿ ಲಗೇಜ್ ರೀ, 1 ಚೀಲ 20 ಕೆಜಿ ಮೂಟೆ ರೀ. 2 ಚೀಲ ದಿನ 40 ಕೆಜಿ ಕಳಿಸ್ತಿದ್ವಿ ನಾವು. ಅವತ್ತಿಗೆ ನಮ್ಗೆ ಅದು 8 ರೂಪಾಯಿ ಕೆಜಿ ಇದ್ದಾಗ ಸರ್, ಈಗ ನಾನು 52,000 ರೂಪಾಯಿದು ಕರಿಬೇವು ಬೆಳೆದೀನಿ ಸರ್. 1.5 ಎಕರೆ ಕರಿಬೇವನ್ನು ಬಿಡಿಸೋದಕ್ಕೆ ಆಳು ಕಾಳುಗಳು ಬೇಕಾಗ್ತದೆ, ಬರ್ತಾರೆ ಸರ್. ಹಾಗೆಲ್ಲ ಹೇಗೆ ಆಳುಗಳ ಲಭ್ಯತೆ ಇತ್ತ? ಇತ್ತು ಸರ್, ಅವಾಗ ಸೌಕರ್ಯ ಚೆನ್ನಾಗಿತ್ತು ಸರ್ ಆಳಿಂದ. ಈಗ ನಾನು 92-93 ಸುದ್ದಿ ಹೇಳಕತ್ತೀನಿ ಸರ್, ಅವಾಗೆಲ್ಲ ಸೌಲಭ್ಯ ಇತ್ತು. ಅವಾಗೆಲ್ಲ ಕೂಲಿ ತುಂಬಾ ಕಡಿಮೆ ಏನು? ಹ್ಞೂ ರೀ, ಅವಾಗ 20 ರೂಪಾಯಿ ಸರ್ ಎಣ್ಣಾಳಿಗೆ. ಓಹೋ, ಹಿಂಗಾಗಿ ಗಂಡ್ಮಕ್ಳಿಗೆ? ಗಂಡ್ಮಕ್ಳಿಗೆ ಅವಾಗ 40 ರೂಪಾಯಿ ಇತ್ತು ರೀ. ಓಹ್, ಈ ರೀತಿ ಆಗ್ರಿ. ಇದು ಈಗ ಕರಿಬೇವಿನ ಬೆಳೆ ಹೇಗೆ ಲಾಭದಾಯಕ ಅನಿಸಿತ ನಿಮ್ಗೆ? ಲಾಭ ಅದರ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ? ಅದಕ್ಕೇನಾದ್ರೂ ಬೆಳೆಗಳಿಗೆ ಸಮಸ್ಯೆ ಇರ್ತಿತ್ತ ಹೇಗೆ, ಅದ್ರ ಬಗ್ಗೆ ಹೇಳಿ. ಅದನ್ನ ತೆಂಗಿನ ಗಿಡದಲ್ಲಿ ಹಾಕಿದ್ವಲ್ಲ ಸರ್, ನಾವು ತೆಂಗಿನ ಗಿಡಕ್ಕೆ ನೀರು ಬಿಟ್ಟಾಗ ಅದಕ್ಕೂ ನೀರು ಬಿಡ್ತಿದ್ವಿ. ಆ ನಂತರ ಅದು 2-in-1 ಇದ್ದಂಗ್ರಿ. ಆ ನಂತರ ಅದಕ್ಕೆ ಯಾವಾಗ ನಾವು ಕಟ್ ಮಾಡಿದ ಮೇಲೆ ಸರ್, ಕಟ್ ಮಾಡತನ ಸ್ಪ್ರೇ ಮಾಡಂಗಿಲ್ರಿ, ಸೊಪ್ಪು ಮಾರಿದ ಮೇಲೆ ಅದು ಬರೇ ಕಾಂಡ ಉಳಿತೈತಲ್ರಿ, ಕಾಂಡ ಇದ್ದಾಗ ಸ್ವಲ್ಪ ಅದು ಹುಳ ಬರ್ಲಾರ್ದಂಗ ಯಾವುದೋ ಮೆಲಾತಿ ಅನ್ನೋ ಲಿಕ್ವಿಡ್ ರೀ, ಅದಕ್ಕೊಂದು ಮುಂದ ಬೂದಿ ರೋಗ ಬರಬಾರ್ದು ಅನ್ನೋದಕ್ಕೆ ವೆಟಬಲ್ ಸ್ವಲ್ಪ ಹಿಂಗ್ ಸ್ಪ್ರೇ ಮಾಡ್ತೀವಿ. ಆದ್ರೆ ಮನುಷ್ಯ ತಿನ್ನುವಾಗ ಸ್ಪ್ರೇ ಮಾಡಂಗಿಲ್ರಿ, ಅದು ಚಿಗುರು ಬರಲಿ ಅದು ಹಾಳಾಗ್ಬಾರ್ದು. ನಾವು ಒಂದು ಕಟಿಂಗ್ ಮಾಡಿದ್ರೆ ಸರ್ ಅದು ಬುಡಕ್ಕೆ 2 ಕವಲಾಗಿ ಸಿಗ್ತಿತ್ತು. ನಾವು ಆ ರೀತಿ ಸ್ಪ್ರೇ ಕೊಡೋದ್ರಿಂದ ಸ್ಪ್ರೇ ಕೊಡಲಾರ್ದಲ್ಲಿ 1 ಕವಲಾಗಿ ಸಿಗ್ತಿತ್ತು. ಅದನ್ನೆಲ್ಲ ನೋಡ್ಕೊಂಡು ನಾವು ಅದಕ್ಕೆ ಒಂದ್ಸಾರಿ ಬಾವಿಷ್ಟಿನ ಸ್ಪ್ರೇ ಕೊಡ್ತೀವ್ರಿ ಬೂದಿ ರೋಗಕ್ಕೆ, ಸಣ್ಣದಿದ್ದಾಗ ಮಾತ್ರ ರೀ. ಆದ್ರೆ ಅದನ್ನ ಮುಂದ ಸೊಪ್ಪು ಬಂದಾಗ ಮಾತ್ರ ಸ್ಪ್ರೇ ಮಾಡಂಗಿಲ್ರಿ. ರೈತ ಕುಂತು ಜನರಿಗೆ ವಿಷಾಹಾರ ಊಟ ಮಾಡಿಸ್ಬಾರ್ದು ಅನ್ನೋ ಒಂದು ಧಾರ್ಮಿಕ ದೃಷ್ಟಿ ನಮ್ದ್ರಿ. ಸರ್, ಈಗ ಕರಿಬೇವಿನ ಕೃಷಿ ಮುಂದುವರೆದಿದೆಯಾ ನಿಮಗೆ?

ಬಾಳೆ ಇದೆ. ಹೌದ್ರಿ, 4,000 ಬಾಳೆ ಕೊನೆ ಬಾಳೆ ಗಿಡಗಳನ್ನು ಹಾಕೊಂಡಿದ್ರಿ. ವಾರ್ಷಿಕವಾಗಿ ಒಂದು ಎಕರೆಗೆ ಎಷ್ಟು ಆದಾಯ ಬರ್ತಾ ಇದೆ? ಅದ್ರ ಒಂದು ಗಿಡದಿಂದ ಸರ್, ಅದು ನಮ್ಗೆ ಒಂದು ಗಿಡಕ್ಕೆ ಒಂದು 30-40 ರೂಪಾಯಿ ಖರ್ಚು ಬರುತ್ತೆ ಸರ್, ಒಂದು ವರ್ಷದ ಬೆಳೆ. ಒಂದು ವರ್ಷದ ಬೆಳೆಗೆ? ಹ್ಞೂ. ಹಿಂಗಾಗಿ ಅದು ಏನಂದ್ರೆ ಈಗಿನ ಮಾರ್ಕೆಟ್ ರೇಟ್ ಈಗ ಅದು 15 ಕೆಜಿ ಮನೆ ಬಂದ್ರು ಈಗ ಮಾರ್ಕೆಟ್ ನಲ್ಲಿ 8 ರೂಪಾಯಿ ಮಾರುತ್ತೆ. ಕಡಿಮೆ ಅಂದ್ರೆ ಒಂದೊಂದ್ ಸಾರಿ ಹೆಚ್ಚಿದ್ದಾಗ 10 ರೂಪಾಯಿನೇ ಸಿಗುತ್ತೆ ಸರ್. ಈಗ ಯಾವರೇಜ್ 8 ರೂಪಾಯಿ ಸಿಕ್ಕರು ನಮಗ 15-20 ರೂಪಾಯಿ ಸರ್. ಒಂದು ಗಿಡದಿಂದ 120 ರೂಪಾಯಿ ಮಾಲ್ ಬರ್ತ್ರಿ, ನಾವು ಅದಕ್ಕೆ 40-50 ರೂಪಾಯಿ ಖರ್ಚು ಮಾಡ್ತೇವೆ. ಹಿಂಗಾಗಿ ಒಂದು 60-70 ರೂಪಾಯಿ ಒಂದು ಗಿಡಕ್ಕೆ ಲಾಭ ರೀ. ಲಾಭ ಇದೆ. ಅಂದ್ರೆ ನಿಮಗೆ ಸುಮಾರು ಒಂದು 4 ಎಕರೆ ಬಾಳೆ ಬೆಳಿಲಿಕ್ಕೆ ಒಂದು ಸುಮಾರು 1,00,000 ಒಂದು 20-30 ಸಾವಿರ ರೂಪಾಯಿ ಖರ್ಚು ಬಂದು ಬಿಡ್ತದೆ. ಹ್ಞೂ. ಒಂದು ಗೊನೆ ಎಷ್ಟು ಬಾಳುತ್ತೆ ನಿಮಗೆ? ಒಂದು ಗೊನೆ 15 ಕೆಜಿ 120 ರೂಪಾಯಿ ಸರ್. ಒಂದು ಗೊನೆ 120 ರೂಪಾಯಿ. ಎಕರೆಗೆ ಸಾಮಾನ್ಯವಾಗಿ ನೀವು 1,000 ಗಿಡ ಸರ್, 1,000 ಗಿಡಗಳು ಎಕರೆಗೆ 1,20,000 ರೂಪಾಯಿ ನೀವು ಆರಾಮಾಗಿ ಬೆಳೆಸ್ಲಿಕ್ಕಿದೆ. ಖರ್ಚು ವೆಚ್ಚಗಳನ್ನ ತೆಗೆದ್ರೆ ಎಕರೆಗೆ ಒಂದು 30,000 ಖರ್ಚು ಬರುತ್ತೆ. ಖರ್ಚು ಬರುತ್ತೆ 80,000 ನಿವ್ವಳ ಆದಾಯ ಬರುತ್ತೆ ಸರ್. 3,00,000 ಚಿಲ್ಲರ ಬಾಳೆಯಿಂದನೇ ಬಾಳೆಯಿಂದ ಆದಾಯ. ಒಂದು ತೋಟಗಾರಿಕೆ ಕೃಷಿ ಅಂತಕ್ಕಂಥದ್ದು ಒಬ್ಬ ರೈತನನ್ನ ಆರ್ಥಿಕವಾಗಿ ಒಳ್ಳೆ ಸ್ಥಾನಕ್ಕೆ ಒಯ್ಯುತ್ತೆ. ನಿಜ ಸರ್. ಇದು ನಿಮ್ಮ ಅನುಭವ? ಅನುಭವ ಮಾತು ಸರ್. ಅಂದ್ರೆ ನಮ್ಗೆ ರೈತರಿಗೆ ತಾಳ್ಮೆ ಇರ್ಬೇಕು ಸರ್. ಯಾಕಂದ್ರೆ ಕೆಲವು ಎರಡರ ತೊಡರು ಬರ್ತೈತ್ರಿ, ಅದಕ್ಕೆ ನಾವು ಅಂಜಿ ಹಿಮ್ಮೆಟ್ಟಬಾರ್ದು. ಅದನ್ನ ಹೇಳ್ತಾರಲ್ಲ, ಪ್ರಯತ್ನ ಮಾಡುವ ಮೊದಲು ಪ್ರಯತ್ನ ಮಾಡಂತ. ಹೆಂಗಂದ್ರಿ, ನಾವು ಈಗ ಗಡಿಯಾರ ನೋಡಿರ್ತೇವೆ, ಅದು ನೋಡ್ರಿ ಸೆಕೆಂಡ್ ಮುಳ್ಳು ತಿರುಗ್ತಾ ಇರ್ತೈತೆ. ಅದು ಸೆಕೆಂಡ್ ಮುಳ್ಳು ನಿಂತಂದ್ರೆ ಟೈಮ್ ತೋರಿಸಲ್ಲ. ಅದ್ರಂಗ ನಾವು ರೈತರು ದುಡಿಯೋದು ಬಿಟ್ರೆ ನಮಗ್ ಲಾಭ ಸಿಗಲ್ಲ. ಹಿಂದೆ ಕಿರಿಯರು ಏನ್ ಹೇಳ್ತಾರ್ರಿ, ಪಾಠ ಪಟ್ರೆ ತೋಟ ಅಂತ್ರಿ. ಪಾಠ ಪಡೋದಂದ್ರೆ ಕಷ್ಟ ಪಡೋದ್ರಿ. ಪಾಠ ಪಟ್ರೆ ತೋಟ, ನಾವು ಕಷ್ಟ ಪಟ್ರೆ ತೋಟ ರೀ. ಹೌದು, ಹಿರಿಯರು ಏನ್ ಹೇಳ್ರಿ, ಆಳು ಮಾಡಿದ್ದ ಆಳು, ಮಗ ಮಾಡಿದ್ದ ಮಧ್ಯಮ, ತಾನು ಮಾಡಿದ್ದೇ ಉತ್ತಮ ಅಂತ ಹೇಳ್ಯಾರ. ನಾವು ಹಿರಿಯರಾದರೂ ಸ್ವಂತ ಕೃಷಿ ಮಾಡ್ಬೇಕ್ರಿ. ನಾವು ಮಗನ ಮಾಡಲ್ಲ ಅಂತ ಹೇಳೋದು, ಆಳುಗಳ ಮೇಲೆ ಹೋಗಿ ಸಿಟ್ಟು ಮಾಡೋದು, ಮಾಡೋದಕ್ಕಿಂತ ನಾವು ಮಾಡಿದ್ರೆ, ನಾವು ರೈತರು ಸ್ವಯಂ ಕೃಷಿ ಮಾಡಿದ್ರೆ ನಾವು ಇನ್ನೂ ಜಮೀನು ಖರೀದಿ ಮಾಡ್ಬೋದು. ನಾವು ಭೂಮಿ ಮಾರ್ಕೊಳ್ಳೋ ಹೊತ್ತು ನಮಗೆ ಬರಂಗಿಲ್ಲರಿ, ಕಷ್ಟ ಪಡ್ಬೇಕ್ರಿ. ನಿಮ್ಮ ತೋಟಗಾರಿಕೆಗೆ ನೀರು ಬಹಳ ಮುಖ್ಯ. ಹೌದ್ರಿ, ನೀರಿನ ಸೋರ್ಸ್ ಏನಿತ್ತು ನಿಮ್ಗೆ, ಅದನ್ನ ಹೇಗೆ ಬಳಕೆ ಮಾಡ್ಕೊಳ್ತಾ ಇದ್ರಿ? ಹಿತಮಿತವಾಗಿ ನಾವು ರಿಗ್ ಬೋರ್ ಹಾಕಿವ್ರಿ, ಒಂದು ಬೋರ್ನಾಗ 2 ಇಂಚ್ ಸಿಗ್ತಾವ್ರಿ. ಈಗ ನಾವು ಈಗ ಸರ್ಕಾರದ ಸಹಾಯಧನ ಉಪಯೋಗಿಸ್ಕೊಂಡಿವಿ ಸರ್. ಅವರು ಸೋಲಾರ್ ಪಂಪ್ ಸೆಟ್ಗೆ ಸರ್ಕಾರ ನಬಾರ್ಡ್ಲಿಂದ ಸಬ್ಸಿಡಿ ಐತೆ ಸರ್. ಹೌದಾ, ಅದು ತಗೊಂಡಿದ್ರಿ ನೀವು? ತಗೊಂಡಿದ್ವಿ ಸರ್. ಈಗ 5 ಸೋಲಾರ್ ಪಂಪ್ ಸೆಟ್ ಅಳವಡಿಸ್ಕೊಂಡಿದ್ದೀನಿ. ಕರೆಂಟಿನ ಅಗತ್ಯ ಇಲ್ಲ? ಕರೆಂಟಿನ ಅಗತ್ಯ ಇಲ್ಲರಿ, ಕರೆಂಟಿನ 3 ಮೋಟರ್ ಅದಾವ್ರಿ. ಒಟ್ಟು 8 ಮೋಟರ್ ನಡೀತಾವ್ರಿ ನನ್ನ ಹೊಲದಲ್ಲಿ. ಈಗ 16 ಎಕರೆ ಒಳಗೆ 8 ಮೋಟರ್ ನಡೀತಾವ್ರಿ, ನಡೀತಾ ಇದಾವೆ. ಸೋಲಾರ್ದು ಇದೆ, ಕರೆಂಟಿಂದು ಇದೆ. ಅಷ್ಟನ್ನು ಸೋಲಾರ್ಗೆ ಕನ್ವರ್ಟ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರೆ? ಅಷ್ಟು ಮಾಡಕ್ ಆಗಲ್ಲ ರೀ. ಈಗ ಎಲ್ಲದಕ್ಕೂ ಮಾಡ್ಬೇಕಂದ್ರೆ ದುಡ್ಡೊಂದು ಬೇಕಲ್ಲ ಸರ್. ಒಂದು ಸೋಲಾರ್ ಪಂಪ್ ಸೆಟ್ಗೆ 4,65,000 ಬೆಲೆ ಸರ್. ಅದ್ರ ಮೊದಲಿಗೆ ಹೋಲಿಸಿದ್ರೆ ಸ್ವಲ್ಪ ಮಾಹಿತಿ ತಲುಪಿಸೋದ್ರಲ್ಲಿ ಈಗ ಬದಲಾವಣೆ ಆಗಿದೆ, ಫಾರ್ವರ್ಡ್ ಆಗಿದೆ ಸರ್. ಈಗ ಪ್ರತಿಯೊಂದು ಇಲಾಖೆಯವರು ವಾಟ್ಸ್ಆ್ಯಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ, ರೈತರನ್ನ ಅದರಲ್ಲಿ ಸೇರ್ಪಡೆ ಮಾಡ್ಕೊಂಡಿರ್ತಾರೆ. ತರಬೇತಿ ಇರಲಿ ಅಥವಾ ಯಾವುದೇ ಸಹಾಯಧನಗಳ ಪ್ರಕಟಣೆ ಇರಲಿ, ಅದು ನೇರವಾಗಿ ಸ್ವಲ್ಪ ರೈತರಿಗೆ ಗಮನಕ್ಕೆ ಬರುತ್ತೆ. ಬರ್ತದೆ. ಹಾಗಾಗಿ ಸ್ವಲ್ಪ ಸುಧಾರಣೆ ಆಗಿದೆ ಅಂತ ಅನಿಸ್ತದೆ. ಅದನ್ನ ನಾವು ಹೆಂಗ್ ಮಾಡ್ಬೇಕಂದ್ರಿ, ಹೊಲದಲ್ಲಿ ಗಿಡಗಳು ಸಾಕ್ಬೇಕ್ರಿ. ಆ ಗಿಡಗಳು ಏನ್ ಮಾಡ್ತಾವ್ರಿ, ವಾತಾವರಣದಲ್ಲಿ ಇರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ನೀರಿಕೊಂಡು ಆಮ್ಲಜನಕ ಬಿಡುಗಡೆ ಮಾಡ್ತಾವ. ಅಂತ ಒಂದು ಮಾಡ್ಬೇಕ್ರಿ. ಈಗ ನಮ್ಮಲ್ಲಿ ರೈತರು ಏನ್ ಮಾಡ್ರಿ, ಭತ್ತ ಬೆಳೆಯೋದ್ರಿಂದ ಭತ್ತದ ಗಿಡದಿಂದ ಕೆಳಗೆ ಭತ್ತ ಸರಿ ಕಾಳು ಕಟ್ಟಂಗಿಲ್ಲ ಅಂತೇಳಿ ಗಿಡಗಳೆಲ್ಲ ಹಾಳು ಮಾಡಕ್ಕೆ ಕಡಿತಾ ಇದ್ದಾರೆ. ಅದಕ್ಕೆ ಅವನ್ ಏನ್ ಮಾಡ್ಬೇಕು, ಒಂದ್ ಎಕರೆಗೆ ಇಂತಿಷ್ಟು ಗಿಡ ಅನ್ನಂಗ ಕಂಡೀಷನ್ ಮಾಡ್ಬೇಕ್ರಿ ನಮಗ. ಇದು ಬಹಳ ಒಳ್ಳೆಯದಂತ ಒಂದು ನನ್ನ ಒಂದು ಅನಿಸಿಕೆ ಸರ್. ವೀರನಗೌಡ ಕುಲಕರ್ಣಿ ಅವರೇ, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಈಗ ತೋಟಗಾರಿಕೆ ಅಂದ್ರೆ ಅಲ್ಲಿ ನಿಮ್ಮ ಪಾತ್ರವೂ ಮುಖ್ಯ, ಕುಟುಂಬದ ಸದಸ್ಯರ ಪಾಲ್ಗೊಳ್ಳುವಿಕೆಯೂ ಮುಖ್ಯ. ಯಾರ್ಯಾರು ತೊಡಗಿಕೊಳ್ತಿದ್ರಿ ಈ ಕೃಷಿಯಲ್ಲಿ? ಈಗ ನನ್ನ ಮಗನು ಕೃಷಿಗೆ ಬಂದನು ಸರ್. ಈಗ ನಮ್ಮ ತಮ್ಮನ ಮಗ ಚಾರ್ಟೆಡ್ ಅಕೌಂಟೆಂಟ್ನಲ್ಲ, ಅವ್ರ ಮಗನು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಅವ್ರು ಮಾಡ್ತಾನೆ ರೀ. ನಾನು ಕೃಷಿಕಾದಕ್ಕೆ ನನ್ನ ಮಗನು ಈಗ ಡಿಪ್ಲೊಮಾ ಇನ್ ಸಿವಿಲ್ ಮಾಡಿದನು ರೀ, ಅವನು ಕೃಷಿಗೆ ಬಂದನು ರೀ. ಹಿಂಗಾಗಿ ಈಗ ಅವನು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ ರೀ. ಈಗ ಒಕ್ಕಲ್ತನದಿಂದ 60% ಇಂಡಸ್ಟ್ರಿಯಲ್ಗಳಿಗೆ ಕಚ್ಚಾ ಸಾಮಗ್ರಿ ಕೊಡೋದಂತಾರು ನಾವು ರೈತರು. ರೈತರು ಅಂದ್ರೆ ನಾವು 60% ದುಡಿಮೆ ಮಾಡ್ತಾ ಇಲ್ಲ. ಈಗ ಲೇಬರ್ ಆಗಿ ಏನ್ ಹೇಳುತ್ತೆ ಸರ್, 8 ತಾಸು ದುಡಿಬೇಕಂತ ಹೇಳ್ತೈತೆ. 8 ತಾಸು ರೈತರು ಹೊಲದಲ್ಲೇ ಇರಾಗಿಲ್ಲ ಸರ್. ಈಗ ಇಂಥ ಹೊತ್ತು ಬಂದೈತೆ. ಈಗ ನೀವು ಪಗಾರಕ್ಕೆ ದುಡಿಯೋರಿಗೆ 8 ತಾಸು ದುಡಿಬೇಕಂತ ಕಾನೂನು ಮಾಡಿರುವಾಗ ನಾವು ಸ್ವಂತ ದುಡಿಮೆ ನಮಗಲ್ಲ ಸರ್, ನಾವು 10 ತಾಸು ದುಡಿಬೇಕು, ಹಗಲು 12 ತಾಸು ರಾತ್ರಿ 12 ತಾಸು. ಅಲ್ಲಿ ಜವಾನ ದೇಶಕ್ಕಾದ್ರೆ ನಾವು ಸ್ವತಂತ್ರರಾಗಿರ್ತೀವಿ, ಇನ್ನೊಬ್ಬರ ಅಧೀನ ಆಗಿರಂಗಿಲ್ಲ. ಅಂತ ಜವಾನ್ ಕೂಡಕ್ಕೂ ಆಹಾರ ಕೊಡೋಂಥವ್ನು ರೈತ. ನಾವು ಮಾಡೋ ಬೆಳೆಗಳಿಂದ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ತಿಂದು ಬದುಕ್ತಾವ ಸರ್. ಹಿಂಗಾಗಿ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ರೈತನಿಂದ ಆಗತ್ತೆ ಸರ್. ಆಮೇಲೆ ಆಮ್ಲಜನಕ ಬಿಡುಗಡೆ ಮಾಡೋದ್ರಿಂದ ಗಿಡಗಳಿಂದ ಇದೆಲ್ಲ ಇಷ್ಟಿರುವಾಗ ನಾವು ರೈತರು ಸಮಾಜಕ್ಕೆ ನಮ್ಮಿಂದ ಕೊಡುಗೆ ಏನು ಅನ್ನೋದು ಅರ್ಥ ಮಾಡಿಕೊಂಡು ಹೆಚ್ಚಿನ ರೀತಿಯಿಂದ ಪರಿಶ್ರಮದಿಂದ ದುಡಿಮೆ ಮಾಡಬೇಕು. ಕೃಷಿಯಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ ಹೇಗಿದೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನೋಡ್ರಿ, ಈಗ ನನ್ನ ಒಂದು ಅನಿಸಿಕೆ ಪ್ರಕಾರ ಡಾಕ್ಟರ್ ಕ್ಯಾಂಪ್ ಅಂತ ನಮ್ಮ ಬಗಲ ಹಳ್ಳಿ ಐತ್ರಿ, ಅಲ್ಲಿ ಹೈನುಗಾರಿಕೆ ಬೆಣ್ಣೆ ತುಪ್ಪ ಸಿಗ್ತೈತ್ರಿ. ಈಗ ಅಲ್ಲಿ ಬೆಣ್ಣೆ ತುಪ್ಪನೇ ಇಲ್ರಿ, ಯಾಕಂದ್ರೆ ಅವ್ರ ಮಕ್ಕಳನ್ನೆಲ್ಲ ಅವರೆಲ್ಲರನ್ನು ಓದಿಸ್ಕೊಂಡು ದೊಡ್ಡ ಸಿಟಿ ಸೇರಿಬಿಟ್ಟಾರೆ ಸರ್. ತಂದೆ ತಾಯಿ ಮುಪ್ಪನೇವ್ರ ಮನೆಯಾಗದಾರೆ. ಈಗ ಹಸುಗಳು ಸಾಕಾಗಲ್ಲ ಅಂತೇಳಿ ಅಲ್ಲಿ ಬೆಣ್ಣೆನೇ ಸಿಗಂಗಿಲ್ಲ ಸರ್. ಈಗ ಹಿಂಗಾಗಿ ಬಿಟ್ಟತ್ರಿ. ನಾವು ರೈತರು ನಮ್ಮ ಮಕ್ಕಳನ್ನ ಈಗ ಕೃಷಿ ಭಾಳ ತ್ರಾಸ ಐತೆ, ಯಾಕೆ ನೌಕರಿಗೆ ಹೋಗಿಬಿಡೋಣ ಬಿಡ ಅಂತೇಳಿ ರೈತರ ಮಕ್ಕಳು 100-50 ಜನ ಸಿಟಿಗೆ ವಾಸ ಮಾಡ್ಕೊಂಡಾರೆ. ಹಿಂಗಾಗಿ ರೈತ ಆಯ್ಕೆ ಮಾಡಲ್ಲಿ ಬಹಳ ಈಗ ಯುವ ಪೀಳಿಗೆ ಕಡಿಮೆ ಆಗೈತೆ. ಒಳ್ಳೇದು ವೀರೇನ್ಗೌಡ ಕುಲಕರ್ಣಿ ಅವರೇ, ನಿಮ್ಮ ಜೊತೆ ಮಾತಾಡೋಕೆ ಖುಷಿ ಆಗ್ತದೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ತೋಟಗಾರಿಕೆ ಕೃಷಿಗಳ ಬಗ್ಗೆ, ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದ್ರಿಂದ ರೈತರು ಆರ್ಥಿಕವಾಗಿ ಸದೃಢರಾಗ್ತಾರೆ, ಗಟ್ಟಿಯಾಗಿ ನಿಲ್ತಾರೆ ಅಂತಕ್ಕಂತ ಅನುಭವ ನಿಮ್ಮದು. ನಿಮ್ಮ ಮಾತು ನಮ್ಮ ರೈತರಿಗೆ ಪ್ರೇರಣೆಯಾಗಲಿ ಅಂತ ಆಶಿಸ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ತೋಟಗಾರಿಕೆ ಅನುಭವ ಕುರಿತು ಶ್ರೀ ವೀರನಗೌಡ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಎಫ್ಎಂ ಆ್ಯಂಡ್ ಕಂಪನಾಂಕ 100.5 MHz ಅಥವಾ 2.98 ಮೀಟರ್ ತರಂಗಾಂತರಗಳಲ್ಲಿ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆಯನ್ನ. ಉತ್ತಮ ಆರೋಗ್ಯಕ್ಕಾಗಿ ಸೊಪ್ಪಿನ ತರಕಾರಿಗಳು. ಹಸಿರು ಸೊಪ್ಪಿನ ತರಕಾರಿಗಳು ಮುಖ್ಯವಾದ ಖನಿಜಾಂಶಗಳನ್ನು ಮತ್ತು ಜೀವಸತ್ವಗಳನ್ನು ಒದಗಿಸುವುದರಿಂದ ಇವನ್ನು ದೇಹಕ್ಕೆ ರಕ್ಷಣೆ ನೀಡುವಂತಹ ಆಹಾರಗಳೆಂದೇ ವರ್ಗೀಕರಿಸಲಾಗಿದೆ. ಇವು ಮುಖ್ಯವಾಗಿ ಕಬ್ಬಿಣಾಂಶ, ಸುಣ್ಣಿನಾಂಶ, ಬೀಟಾ ಕೆರೋಟಿನ್, ಸಿ ವಿಟಮಿನ್ ಮತ್ತು ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು. ಅದರಲ್ಲಿಯೂ ಮುಖ್ಯವಾಗಿ ರೈಬೋಫ್ಲಾವಿನ್ ಮತ್ತು ಪೋಲಿಕ್ ಆಮ್ಲಗಳ ಸಂಪನ್ಮೂಲಗಳಾಗಿವೆ. ಬೀಟಾ ಕೆರೋಟಿನ್ ದೇಹದಲ್ಲಿ ಎ ಜೀವಸತ್ವಕ್ಕೆ ಮಾರ್ಪಾಡಾಗಿ ಲಭ್ಯವಾಗುತ್ತೆ. ನಮ್ಮ ಆಹಾರದಲ್ಲಿ ಎ ಜೀವಸತ್ವ ಕಡಿಮೆಯಾದರೆ ಇರುಳು ಕುರುಡು, ಕಣ್ಣಿನ ದೋಷಗಳು, ಅಂಧತ್ವ ಉಂಟಾಗಬಹುದು. ಸೊಪ್ಪಿನ ತರಕಾರಿಗಳು ಕಬ್ಬಿಣ ಅಂಶದ ಆಗರ ಕೂಡ ಆಗಿವೆ. ಹೆಚ್ಚಿನ ಕಬ್ಬಿಣ ಅಂಶ ಹೊಂದಿದ ಸೊಪ್ಪಿನ ತರಕಾರಿಗಳೆಂದರೆ ಕಿರಿಕ್ಸಾಲಿ, ಹರಿವೆ, ರಾಜಗಿರಿ, ಕಡಲೆ ಸೊಪ್ಪು, ಮೂಲಂಗಿ ಸೊಪ್ಪು, ಸಬ್ಬಕ್ಸಿ ಮತ್ತು ಪುದೀನ. ಕಬ್ಬಿಣ ಅಂಶದ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ. ಕೆಲಸ ಮಾಡುವಲ್ಲಿ ಆಸಕ್ತಿ ಹೊಂದದೇ ಇರುವುದು, ಬೇಗನೆ ಸುಸ್ತಾಗುವುದು, ಅಕಾಲಿಕ ಹೆರಿಗೆ, ಹೆರಿಗೆ ಸಮಯದಲ್ಲಿ ಗರ್ಭಿಣಿಯ ಸಾವು, ಜನನ ಕಾಲದಲ್ಲಿ ಶಿಶುವಿನ ತೂಕ ಕಡಿಮೆ ಇರುವುದು, ಶಿಶುವಿನ ಸಾವು, ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ತಲೆ ತಿರುಗುವಿಕೆ, ಮಕ್ಕಳಿಗೆ ಅಭ್ಯಾಸದಲ್ಲಿ ನಿರಾಸಕ್ತಿ, ಇವೆಲ್ಲ ರಕ್ತಹೀನತೆಯ ಸೂಚನೆಗಳು. ರಕ್ತಹೀನತೆ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಸೊಪ್ಪಿನ ತರಕಾರಿಗಳು ಸಹಾಯವಾಗುತ್ತೆ. ಹೀಗಾಗಿ ದಿನನಿತ್ಯ ಸೊಪ್ಪಿನ ತರಕಾರಿಗಳ ಸೇವನೆ ಅವಶ್ಯಕವಾಗಿದೆ. ಹಸಿರು ಸೊಪ್ಪಿನ ತರಕಾರಿಗಳು ನಾರಿನ ಅಂಶವನ್ನು ಒದಗಿಸುವುದರಿಂದ ಮಲಬದ್ಧತೆ ಕಡಿಮೆಯಾಗುವುದು. ನಾರಿನ ಅಂಶ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ. ತಾಜಾ ಸೊಪ್ಪಿನ ತರಕಾರಿಗಳು ಸಿ ಜೀವಸತ್ವ ಒದಗಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇಷ್ಟೊಂದು ಪೋಷಕಾಂಶಗಳನ್ನು ಹೊಂದಿರುವ ಹಸಿರು ಸೊಪ್ಪಿನ ತರಕಾರಿಗಳನ್ನು ಪೋಷಕಾಂಶಗಳು ಹಾಳಾಗದಂತೆ ಸಂಸ್ಕರಣೆ ಮಾಡಿ ಉಪಯೋಗಿಸುವುದು ಅವಶ್ಯಕವಾಗಿದೆ. ನೀರಿನಲ್ಲಿ ಉಪ್ಪು ಹಾಕಿ ಸೊಪ್ಪುಗಳನ್ನು ನೀರಿನಲ್ಲಿ ನೆನೆಸಿ 5-6 ನಿಮಿಷ ಬಿಟ್ಟು ಮತ್ತೆ ಆ ನೀರನ್ನು ಬದಲಾಯಿಸಿ 2-3 ಬಾರಿ ತೊಳೆಯಬೇಕು. ಹೀಗೆ ಮಾಡುವುದರಿಂದ ಸೊಪ್ಪಿನ ಮೇಲಿರುವ ಮಣ್ಣು, ಸೂಕ್ಷ್ಮಾಣು ಜೀವಿಗಳು, ಕೀಟಗಳ ಮೊಟ್ಟೆಗಳು ನಾಶವಾಗುತ್ತೆ. ಸೊಪ್ಪಿನ ತರಕಾರಿಯನ್ನು ಹೆಚ್ಚಿ ನಂತರ ತೊಳೆಯಬಾರದು. ಉದಾಹರಣೆಗೆ ಸಬ್ಬಕ್ಸಿ ಸೊಪ್ಪನ್ನು ಹೆಚ್ಚಿ ತೊಳೆಯಬಾರದು. ಎಲ್ಲ ಸೊಪ್ಪಿನ ತರಕಾರಿಗಳನ್ನು ಸಾಧ್ಯವಾದಷ್ಟು ಕಡಿಮೆ ನೀರನ್ನು ಬಳಸಿ ಪಾತ್ರೆ ಮುಚ್ಚಿ ಕಡಿಮೆ ಸಮಯದವರೆಗೆ ಬೇಯಿಸಬೇಕು. ಸೊಪ್ಪನ್ನು ಬೇಯಿಸಿದ ನೀರನ್ನು ಸಾಂಬಾರು, ಸೂಪ್ ತಯಾರಿಸಲು ಉಪಯೋಗಿಸಬೇಕು. ಸೊಪ್ಪಿನ ಹೆಸರಿನಲ್ಲಿ ಲವಣಗಳಾದ ಸುಣ್ಣ, ಕಬ್ಬಿಣ, ನೀರಿನಲ್ಲಿ ಕರಗುವ ಜೀವಸತ್ವಗಳು ಬೆರೆತಿರುತ್ತವೆ. ಆದ್ದರಿಂದ ಹೆಸರನ್ನು ಉಪಯೋಗಿಸುವುದು ಅವಶ್ಯ. ಹಸಿರು ಸೊಪ್ಪಿನ ತರಕಾರಿಗಳನ್ನು ತಾಜಾ ರೂಪದಲ್ಲಿ ಅಂದರೆ ಪಚಡಿ ರೂಪದಲ್ಲಿ ಪಲ್ಯ, ಸಾಂಬಾರ್, ಚಟ್ನಿ ಹಾಗೂ ಪರೋಟಗಳಲ್ಲಿ ಕೂಡ ಉಪಯೋಗಿಸಬಹುದು.

ಕಾಲ ಹಿಡಿಬೇಡ ಧಣಿಯ ಕೈಕಾಲ ಸುಖದ ಹಳೆಯ ಕನಸು ಮಾಡೋ ಇಂದು ನನಸು ವಿಜಯ ವೀರ್ಯ ಸೂರ್ಯ.